ಕಡಲದಲ್ಲಿ ರಾಮೇಶ್ವರ ತೀರದಿ ಕಡಲಲೆಗಳು ತಿಳಿ ಭಕ್ತಿಯ ಭಾವದಿ ದಕ್ಷಿಣದಲ್ಲಿ ರಾಮೇಶ್ವರ ತೀರದಿ ಕಡಲಲೆಗಳು ತಿಳಿ ಭಕ್ತಿಯ ಭಾವದಿ ಇದುವರೆಗೆ ದೇಶಭಕ್ತಿ ಗೀತೆಯೊಂದನ್ನು ಆಲಿಸಿದಿರಿ. ಶ್ರೋತೃಗಳೇ, ಗಮನಿಸಿ, ನಾಳೆ ಬೆಳಿಗ್ಗೆ 9:30 ಹಕ್ಕಿಯ ಬಳಗ ಪ್ರಸಾರವಾಗಲಿದೆ. ಚಿಗುರು ಹಸಿರು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಸ್ಕಂದ ಮಕ್ಕಳ ವೃಂದದವರು. ಹನ್ನೊಂದು ಗಂಟೆಗೆ ಸಮುದಾಯ ಗೀತೆಯ ಸಂಗೀತ ಪಾಠ. ತೆಲುಗು ಗೀತೆಯನ್ನ ಬರೆದಿದ್ದಾರೆ ವಡ್ಡೆಪಲ್ಲಿ ಕೃಷ್ಣಮೂರ್ತಿ. ಹೇಳಿಕೊಡುತ್ತಾರೆ ಪಿಎಸ್ ವಸಂತ. ಪ್ರಸ್ತುತಿ ಭಾರತ್ ಮಾತಾ ವಿದ್ಯಾಮಂದಿರದ ವಿದ್ಯಾರ್ಥಿಗಳು. ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ. ಪಿಎಂ ಸುರಕ್ಷಾ ವಿಮಾ ಯೋಜನೆ ಕುರಿತು ವಿಮಾ ಸಲಹೆಗಾರ ಮಹಾಬಲೇಶ್ವರ ಎಂ ಶಾಸ್ತ್ರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಸಮಯ 7 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

ಸಮಗ್ರವಾಗಿ ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡಬೇಕು. ಪ್ರಾರಂಭದಲ್ಲಿ ಈ ಗೆದ್ದಲು ಹುಳುಗಳ ಒಂದು ಜೀವನ ಮತ್ತು ಸ್ವಭಾವದ ಬಗ್ಗೆ ಒಂದು ಸಾಮಾನ್ಯವಾದ ಪರಿಚಯ ಮಾಡಿಕೊಡ್ತೀರ? ಅಗತ್ಯವಾಗಿ. ಗೆದ್ದಲುಗಳು ಒಂದು ಕೀಟ ಗುಂಪಿಗೆ ಸೇರಿರತಕ್ಕಂಥವು. ಪುರಾತನ ಕಾಲದಿಂದಲೂ ಗೆದ್ದಲು ನಾವು ಬೆಳೆಯುವ ಬೆಳೆಗಳು, ವಸ್ತು ಸಾಮಗ್ರಿಗಳು, ಮರಮುಟ್ಟುಗಳು ಅವುಗಳನ್ನೆಲ್ಲ ತಿಂದು ನಷ್ಟಪಡಿಸ್ತಾ ಬಂದಿವೆ. ಸಂಸ್ಕೃತದಲ್ಲಿ ಗೆದ್ದಲನ್ನ ಕಾಷ್ಟಹರಿಕ ಎಂದು ಕರೆಯುತ್ತೇವೆ, ಅಂದರೆ ಒಣ ಮರ ತಿನ್ನುವ ಹುಳುಗಳು ಅಂತ. ವಾಲ್ಮೀಕಿ ಮಹರ್ಷಿ ಶಾಪ ವಿಮೋಚನೆಗಾಗಿ ತಪಸ್ಸಿಗೆ ಕೂತಿದ್ದಾಗ ಅವರ ಮೇಲೆ ಗೆದ್ದಲು ಹುಳುಗಳೇ ಉತ್ತವನ್ನು ಕಟ್ಟಿದ್ದರಿಂದ ಅವರಿಗೆ ವಾಲ್ಮೀಕಿ ಎಂದು ಹೆಸರು ಬಂದಿತೆಂದು ತಿಳಿದಿದ್ದೇವೆ. ಸುಮಾರು 200 ದಶಲಕ್ಷ ವರ್ಷಗಳ ಹಿಂದೆಯೇ ಈ ಗೆದ್ದಲು ಕೀಟಗಳು ಉದ್ಭವಿಸಿರ್ತವೆ. ಈಗ ಕೀಟಶಾಸ್ತ್ರಜ್ಞರು ಇದರ ಬಗ್ಗೆ ಈ ಒಂದು ಪುರಾತನ ಗೆದ್ದಲಿನ ಒಂದು ತೊಂದರೆಯನ್ನ ತಿಳಿಸಿರ್ತಾರೆ. ಕೀಟಗಳ ಸಾಮಾನ್ಯ ವಿಕಾಸದಲ್ಲಿ ಇರುವೆಗಳಿಗಿಂತ ಪೂರ್ವಜ ಕೀಟಗಳೆಂದರೆ ಗೆದ್ದಲುಗಳು. ಇವುಗಳ ನಡತೆ ಮತ್ತು ಜೀವನದ ಹಂತಗಳ ಹೋಲಿಕೆ ಪ್ರಕಾರ ಜಿಲ್ಲೆಯ ಹತ್ತಿರದ ಸಂಬಂಧಿ ಎಂದು ಹೇಳಬಹುದು. ಆದರೆ ಗೆದ್ದಲಿನ ಸಾಮಾಜಿಕ ಜೀವನ ಒಂದು ರೀತಿಯ ವಿಸ್ಮಯಕಾರಿ, ವಿಚಿತ್ರವೂ ಕೂಡ ಹಾಗೂ ಕುತೂಹಲವನ್ನು ಕೇಳಿಸತಕ್ಕಂಥ ಜೀವನ. ಇವುಗಳ ವೈಶಿಷ್ಟ್ಯಗಳೇನು ಅನ್ನೋದು ಗೊತ್ತಾಗ್ತದೆ. ಈಗ ಮುಖ್ಯವಾಗಿ ತಾವು ಈ ಒಂದು ಗೆದ್ದಲಿನ ಒಂದು ಜೀವನ ಬಹಳ ಕುತೂಹಲ ಕೆರಳಿಸುವಂತ ಒಂದು ವೈಶಿಷ್ಟ್ಯಗಳಿಂದ ಕೂಡಿದೆ ಅಂತ ಹೇಳಿದ್ರಿ. ಏನೇನು ಈ ವೈಶಿಷ್ಟ್ಯಗಳು ಅಂತ ಸ್ವಲ್ಪ ತಿಳಿಸ್ಕೊಡ್ತೀರ? ಬಹಳ ಮುಖ್ಯವಾಗಿ ಗೂಡುಗಳ ವಿನ್ಯಾಸ ಮತ್ತು ಒಳರಚನೆ, ಹೊರರಚನೆ, ವರ್ಷಕ್ಕೊಂದಾವರ್ತಿ ರೆಕ್ಕೆ ಹುಳುಗಳು ಹಾರಾಟ, ವಸಾಹತುಗಳ ಸ್ಥಾಪನೆ, ಸಂಘ ಜೀವನ, ಕೆಲಸದ ಹಂಚಿಕೆ, ಆಹಾರ ಶೇಖರಣೆ, ಜೀರ್ಣಿಸಲು ಸಹಜೀವಿಗಳ ಅವಲಂಬನೆ, ಏಕಾಣುಜೀವಿಗಳು ಮತ್ತು ಬ್ಯಾಕ್ಟೀರಿಯಾ ದುಂಡಾವಣೆಯಿಂದ ಹುಳುಗಳ ಹೊಟ್ಟೆಯಲ್ಲಿ ಕಿಣ್ವಗಳ ಸಹಾಯದಿಂದ ಜೀರ್ಣಿಸುವಿಕೆ, ಆಹಾರವನ್ನು ಒದಗಿಸುವಿಕೆ, ಶಿಲೀಂಧ್ರ ತೋಟಗಳನ್ನು ಬೆಳೆಸುವುದು, ಶಿಸ್ತು, ಸಹಕಾರ, ಬಾಳುವೆ, ಜವಾಬ್ದಾರಿ, ಈ ಥರ ಮುಂತಾದ ಚಟುವಟಿಕೆಗಳನ್ನ ಸಾಮಾಜಿಕ ಕೀಟಗಳಲ್ಲಿ ಗೆದ್ದಲಿನ ವಸಾಹತುವಿನಲ್ಲಿ ಮಾತ್ರ ನಾವು ಸ್ಪಷ್ಟವಾಗಿ ಕಾಣಬಹುದು. ಬೇರಾವ ಪ್ರಾಣಿಗಳು ಜೀರ್ಣಿಸಿಕೊಳ್ಳಲಾರದಂತಹ ಸೆಲ್ಯುಲೋಸ್ ಇದರ ಮುಖ್ಯ ಆಹಾರ. ತಮ್ಮ ಅನ್ನಾಂಗದಲ್ಲಿ ಸಹಜೀವಿಗಳಾದ ದುಂಡಾಣು, ಏಕಾಣುಜೀವಿಗಳಿರುವುದರಿಂದ ಸೆಲ್ಯುಲೇಸ್ ಎಂಬ ಕಿಣ್ವಗಳ ಉತ್ಪಾದನೆಯಿಂದ ಆಹಾರ ಜೀರ್ಣಿಸಲು ಸಹಾಯವಾಗುತ್ತದೆ. ದೊಡ್ಡ ಪ್ರಾಣಿಗಳಾದ ಹಸು, ಎಮ್ಮೆ, ಕುರಿ, ಮೇಕೆಗಳಲ್ಲಿಯೂ ಸಹ ಈ ದುಂಡಾಣುಗಳ ಸಹಾಯದಿಂದಲೇ ಈ ಸೆಲ್ಯುಲೋಸ್ ಆಹಾರವನ್ನು ಜೀರ್ಣ ಮಾಡಲಿಕ್ಕೆ ಅನುಕೂಲವಾಗ್ತಾ ಇದೆ. ಇವು ಮುಖ್ಯ ವೈಶಿಷ್ಟ್ಯಗಳು ಅಂತ ನಾವು ಹೇಳಬಹುದು ಅಂತೀರಾ? ಹೌದು ಹೌದು. ಇನ್ನ ಯಾವುದೇ ಒಂದು ಕೀಟದ ಸರಿಯಾದ ನಿರ್ವಹಣೆಗೆ, ನಿಯಂತ್ರಣಕ್ಕೆ ಅದರ ಒಂದು ಜೀವನ ಚಕ್ರ ಅಥವಾ ಜೀವನ ಚರಿತ್ರೆಯನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರ. ಈ ಗೆದ್ದಲಿನ ಒಂದು ಜೀವನ ಚರಿತ್ರೆ ಬಗ್ಗೆ, ಜೀವನ ಚಕ್ರದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಗೆದ್ದಲು ಒಂದು ಅವಿಭಾಜ್ಯ ಕುಟುಂಬ ಜೀವಿ. ತನ್ನದೇ ಆದಂತಹ ವಸಾಹತುವಿನಲ್ಲಿ, ಅಂದ್ರೆ ಇದನ್ನೇನಂತೀವಿ ವಸಾಹತು ಅಂತ ಅಂದ್ರೆ ಈ ಒಂದು ಕಾಲೋನಿ ಅಂತ ಏನು ಹೇಳ್ತೀವಿ, ಕುಟುಂಬದ ಸದಸ್ಯರು ಇರ್ತಕ್ಕಂತ ಒಂದು ಜಾಗಕ್ಕೆ ವಸಾಹತು ಅಂತ. ಮಾನವನ ಸಮಾಜಕ್ಕಿಂತಲೂ ಅತ್ಯಂತ ಸುವ್ಯವಸ್ಥಿತ ಸಾಮಾಜಿಕ ಜೀವನ ನಡೆಸತಕ್ಕಂತ ಒಂದು ಕೀಟ. ಗಟ್ಟಿಮಣ್ಣಿನ ಜೋಡಣೆಯಲ್ಲಿ ನಿರ್ಮಿಸಿರ್ತಕ್ಕಂಥ ಗೂಡುಗಳೇ ಇವುಗಳ ವಾಸಸ್ಥಾನ. ಗೂಡುಗಳನ್ನು ತನ್ನದೇ ಆದಂತಹ ವಿನ್ಯಾಸದಿಂದ ತಂತ್ರ ನಿರ್ಮಿತವಾದ ಅಭೇದ್ಯ ಕೋಟೆ. ತಮ್ಮ ವಸಾಹತುವಿನಲ್ಲಿ ಪ್ರತ್ಯೇಕವಾಗಿ ಗೆದ್ದಲಲ್ಲಿ ಮರಿಗಳು ಬೆಳೆದು ತಮ್ಮ ವೃತ್ತಿಗನುಗುಣವಾಗಿ ವಿಂಗಡಿತವಾಗಿ 4 ಜಾತಿಗಳನ್ನು ನಾವು ನೋಡಬಹುದು. ಗಂಡು, ಹೆಣ್ಣು, ಕೆಲಸಗಾರರು, ಸೈನಿಕರು ಎಂಬುದಾಗಿ ವಿಂಗಡಿಸಲಾಗಿದೆ. ಈಗ ಗಂಡನ್ನ ರಾಜ ಎಂದು, ಹೆಣ್ಣನ್ನ ರಾಣಿ ಎಂದು ಕರೆಯುವುದು ವಾಡಿಕೆ. ಇದನ್ನ ಈಗ ಕೆಲಸಗಾರರು ಮತ್ತು ಸೈನಿಕರು ಹೆಚ್ಚಿನ ಜವಾಬ್ದಾರಿಯಿಂದ ಕೆಲಸ ಮಾಡ್ತಕ್ಕಂಥವು. ಇವುಗಳನ್ನ 4 ಜಾತಿ ಅಂತ ಹೇಳಿದ್ದೀವಿ. ಶರೀರದ ಮಾರ್ಪಾಡು ಸಹ ಆ ಜಾತಿಗೆ ಅನುಗುಣವಾಗಿರ್ತದೆ, ವಿಭಿನ್ನವಾಗಿರುತ್ತೆ, ಭಿನ್ನವಾಗಿರ್ತಕ್ಕಂಥದ್ದು. ಗಂಡು ಮತ್ತು ಹೆಣ್ಣು ಗೆದ್ದಲು ಹುಳುಗಳನ್ನು ದಂಪತಿಗಳಾದ್ರಿಂದ ನಾವು ರಾಜ ಮತ್ತು ರಾಣಿ ಯಾವಾಗಲೂ ಒಂದು ಅಂತಃಪುರದ ಜೀವನವನ್ನ ಅವರು ನಡೆಸ್ತಾ ಇರ್ತವೆ. ಅಂದ್ರೆ ಎಡಬಿಡದೆ ಜೊತೆಯಲ್ಲೇ ಜೊತೆಯಲ್ಲೇ ಇರಬೇಕು. ಗೆದ್ದಲಿನ ವಸಾಹತುವಿನಲ್ಲಿ ಈ ಕೆಲಸಗಾರ ಮತ್ತು ಸೈನಿಕ ಗೆದ್ದಲುಗಳು ಬಂಜೆ ಹುಳುಗಳಾಗಿ ಅವುಗಳ ಕೆಲಸವನ್ನ ಬಹಳ ಕ್ರಮವಾಗಿ ನೆರವೇರಿಸ್ತವೆ. ಈಗ ಕೆಲಸಗಾರ ಹುಳು ಕೆಲಸದ ಕಾರ್ಯಗಳನ್ನ ಮತ್ತು ರಕ್ಷಣೆಯ ಜವಾಬ್ದಾರಿಯನ್ನು ಬಹಳ ಶಿಸ್ತಿನಿಂದ ಸೈನಿಕಗಳು ನಿರ್ವಹಿಸ್ತವೆ. ವಸಾಹತುವಿನಲ್ಲಿ 85% ಕೆಲಸದ ಹುಳುಗಳಿದ್ದು ಅವುಗಳಿಗೆ ಕೆಲಸದೊಂದೇ ಚಿಂತೆ ಆಗಿರ್ತದೆ. ಕೆಲಸಗಾರ ಹುಳುಗಳಿಗೆ ಗೂಡಿನ ನಿರ್ಮಾಣ, ಆಹಾರ ಶೇಖರಣೆ, ಮೊಟ್ಟೆ ಮರಿಗಳನ್ನು ಸಾಕುವುದು, ನಂತರ ಅವುಗಳಿಗೆ ಬೇಕಾಗಿರತಕ್ಕಂಥ ಆಹಾರವನ್ನು ಒದಗಿಸ್ತಕ್ಕಂಥದ್ದು. ಅಂದ್ರೆ ಏನು ಅಂತಂದ್ರೆ ಇಲ್ಲಿ ರಾಜ ರಾಣಿ ಸೈನಿಕ ಹುಳುಗಳು ಆಮೇಲೆ ಎಲ್ಲಾ ಹಂತದ ಮರಿ ಹುಳುಗಳಿಗೆ ಆಹಾರವನ್ನು ಒದಗಿಸ್ತಕ್ಕಂತ ಕೆಲಸ. ಅದರಲ್ಲೂ ಈ ಅರ್ಧ ಜೀರ್ಣವಾಗಿರ್ತಕ್ಕಂಥ ಆಹಾರವನ್ನ ಮಾತ್ರ ಒದಗಿಸ್ಬೇಕು. ಆ ರೀತಿಯಾಗಿರ್ತಕ್ಕಂಥ ಒಂದು ಕೆಲಸವನ್ನ ಕೆಲಸಗಾರ ಹುಳುಗಳೇ ನೆರವೇರಿಸ್ತವೆ. ಅಂದ್ರೆ 85% ಗೆದ್ದಲು ಹುಳುಗಳು ಈ ಕೆಲಸಗಾರ ಹುಳುಗಳೇ. 12% ಇರ್ತಕ್ಕಂಥವು ಸೈನಿಕ ಹುಳುಗಳು. ಏನಿದ್ರು ಅವ್ರ ರಕ್ಷಣೆ ಅಷ್ಟೇ. ಗಂಡು ಮತ್ತು ಹೆಣ್ಣು ಅಂದ್ರೆ ರಾಜ ಮತ್ತು ರಾಣಿ ಮಾತ್ರ ಎರಡೇ ಇರ್ತವೆ. ಒಂದು ಅಂತಃಪುರದಲ್ಲಿ ಅಂದ್ರೆ ಒಂದು ಕಾಲೋನಿಗೆ ನಾವೇನು ಹೇಳ್ತೀವಿ ಗುಂಪು ಅರಮನೆ ಅಂತ ಏನ್ ಹೇಳ್ತೀವಿ ಅಥವಾ ರಾಯಲ್ ಚೇಂಬರ್ ಅಂತ ಏನ್ ಹೇಳ್ತೀವಿ ಅದರೊಳಗಡೆ ಮಾತ್ರ ಏನಾದ್ರೂ ಮೊಟ್ಟೆ ಇಡುವಂತ ಸಂದರ್ಭದಲ್ಲಿ ಕೆಲಸಗಾರ ಹುಳುಗಳು ಹೋಗಿ ಆ ಮೊಟ್ಟೆಯನ್ನ ಹೊರಗಡೆ ತಂದು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಇನ್ಕ್ಯುಬೇಷನ್ ಕ್ಯಾವಿಟೀಸ್ ಗಳಿದಾವೆ ಅಂತ ಕಡೆನೇ ಇರ್ತವೆ. ಕಾವಿಗೋಸ್ಕರ ಆ ಒಂದು ಗುಳಿಗಳಲ್ಲಿ ಇರ್ತವೆ. ಈ ರೀತಿಯಾದಂತ ಒಂದು ಅರೇಂಜ್ಮೆಂಟ್ ಈ ಮಣ್ಣಿನ ಒಳಗಡೆ ನಡೆಸ್ತಕ್ಕಂಥದ್ದು. ಮಣ್ಣಿನ ಒಳಗಡೆ ಸಾಮಾನ್ಯವಾಗಿ ಅವುಗಳ ಕೆಲಸನೇ ಬೇರೆ, ಬಹಳ ಭಿನ್ನವಾಗಿರ್ತಕ್ಕಂಥ ಕೆಲಸಗಳೇ ಎಲ್ಲ. ಈಗ ಮುಖ್ಯವಾಗಿ ಒಂದೇ ಒಂದು ಗೂಡಿನಲ್ಲಿ ಹೌದು ಬೇರೆ ಬೇರೆ 4 ವರ್ಗಗಳ ಹುಳುಗಳನ್ನ ನಾವು ಕಾಣ್ತೀವಲ್ಲ. ಹೌದು. ಇವುಗಳು ಹೇಗೆ ಅಭಿವೃದ್ಧಿ ಆಗ್ತವೆ? ರಾಣಿ ಹುಳು ಮೊಟ್ಟೆ ಇಟ್ಟ ನಂತರ ಮರಿಗಳಾಗ್ತವೆ ಅಲ್ವಾ. ಮರಿಗಳಾದ್ಮೇಲೆ ಅವು ಕೆಲಸಗಾರ ಹುಳುಗಳು ಇಷ್ಟಿರ್ಬೇಕು, ಸೈನಿಕ ಹುಳುಗಳು ಇಷ್ಟಿರ್ಬೇಕು, ಆಮೇಲೆ ಸಂತಾನೋತ್ಪಾದಕರುಗಳು ಇಷ್ಟಿರಬೇಕು ಅಂತ ಇರ್ತದೆ. ಅವು ಆ ಸಂತಾನೋತ್ಪಾದಕರ ಹುಳುಗಳು ಏನೇ ಅಭಿವೃದ್ಧಿ ಆದ ನಂತರ ಗೂಡಿನಲ್ಲಿ ಅವು ಹೊರಗಡೆ ಬಂದು ಹಾರಾಟ ಮಾಡ್ತವೆ. ಅವುಗಳನ್ನೇ ನಾವು ರೆಕ್ಕೆ ಹುಳುಗಳು ಅಂತ ಕರೆಯೋದು. ಹೌದು, ರೆಕ್ಕೆ ಹುಳುಗಳು ಅಂತ ಕರೆಯೋದು ಅವೇ. ನಂತರ ಅವೇನೆ ಗಂಡು ಮತ್ತು ಹೆಣ್ಣು ಹುಳುಗಳಾಗಿ ರಾಜ ಅಥವಾ ರಾಣಿಯಾಗಿ ಸಂಪರ್ಕ ಹೊಂದಿ ನಂತರ ಗೂಡುಗಳನ್ನ ಕಟ್ಟಕ್ಕೆ ಬಹಳ ಪ್ರಯತ್ನ ಮಾಡ್ತವೆ. ಬೆಳಕಿನಲ್ಲಿ ಈಗ ರೆಕ್ಕೆ ಹುಳುಗಳು ಅಂತ ನಾನು ಏನ್ ಹೇಳಿದೆ, ರೆಕ್ಕೆ ಹುಳುಗಳಾಗಿ ಹಾರಾಟ ಮಾಡಿ ಬೆಳಕಿಗೆ ಬಂದು ನಂತರ ಗಂಡು ಹೆಣ್ಣು ಸೇರಿದ್ಮೇಲೆ ಈ ರೆಕ್ಕೆಗಳನ್ನ ಕಳಚಿಬಿಡ್ತವೆ. ಕಳಚಿಬಿಟ್ಟು ನಂತರ ಹೆಣ್ಣು ಹುಳು ಪ್ರಾರಂಭ ಮಾಡ್ತದೆ ಮಣ್ಣಿನಲ್ಲಿ ಒಂದು ಕೊಳವೆ ರೂಪದಲ್ಲಿ ಮಣ್ಣನ್ನು ತೋಡಿ ಒಳಗಡೆ ಒಂದು ಕಣದ ರೂಪದಲ್ಲಿ ಗೂಡನ್ನು ಕಟ್ಟಿಕೊಂಡು ನಂತರ ಗಂಡು ಹೆಣ್ಣು ಸ್ವಲ್ಪ ದಿವಸ ಆಮೇಲೆ ಮೊಟ್ಟೆ ಇಟ್ಟ ನಂತರ ಮರಿ ಮಾಡಿ ಮರಿನ ಸಾಕಿದ ನಂತರ ಈ ಕೆಲಸಗಾರ ಹುಳುಗಳು ಸೈನಿಕ ಹುಳುಗಳು ಪ್ರಾರಂಭ ಮಾಡ್ತವೆ. ಹಾಗೆ ಇದರ ಒಂದು ಜೀವನ ಚರಿತ್ರೆ ಬಹಳ ವೈಶಿಷ್ಟ್ಯಪೂರ್ಣವಾಗಿ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತ ಒಂದು ಜೀವನ ಚರಿತ್ರೆ. ಇನ್ನ ಮುಖ್ಯವಾಗಿ ನಾವು ಈ ಗೆದ್ದಲುಗೂಡುಗಳನ್ನ ನೋಡ್ತಾ ಇರ್ತೀವಿ. ಹೊಲಗಳಲ್ಲಿ ಬಹಳಷ್ಟು ಎತ್ತರದವರೆಗೂ ಕೂಡ ಇರ್ತವೆ, ಬಹಳ ಒಂದು ವಿಭಿನ್ನವಾಗಿರ್ತವೆ. ಈ ಗೆದ್ದಲು ಗೂಡುಗಳ ನಿರ್ಮಾಣ ಮತ್ತು ರಚನೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈಗ ನಮ್ಮ ಮಾನವರ ವಾಸಸ್ಥಳ ಆದ ಹಾಗೆಯೇ ತಮ್ಮದೇ ಆದಂತ ಒಂದು ವಿನ್ಯಾಸ ಹಾಗೂ ಶಿಲ್ಪಕಲೆಗಳಿಂದ ಗೂಡುಗಳನ್ನ ಅವರು ರಚನೆ ಮಾಡ್ತವೆ. ಗೆದ್ದಲು ಗೂಡುಗಳನ್ನ 3 ಭಾಗವಾಗಿ ನಾವು ವಿಂಗಡಿಸಿದ್ದೇವೆ. ಯಾಕೆಂದ್ರೆ ಈಗ ಕರ್ನಾಟಕದಲ್ಲಿ ಆಗಲಿ ಅಥವಾ ಭಾರತದಲ್ಲಿ ಆಗಲಿ ಈ ಪರಿಸರಕ್ಕೆ ಅನುಗುಣವಾಗಿ 3 ತರದ ನಾವು ನೋಡ್ತಾ ಇರ್ತೀವಿ. ಒಂದು ಭೂಮಿ ಒಳಗಡೆಯಿಂದ ಉತ್ತುಗಳನ್ನ ಕಟ್ಟಿಕೊಂಡು, ಭೂಮಿಯಲ್ಲಿರ್ತಕ್ಕಂಥ ಮಣ್ಣನ್ನ ಉತ್ತುಗಳನ್ನ ಕಟ್ಟಿಕೊಂಡು ಅನೇಕ ಕೊಠಡಿಗಳನ್ನ ರಚನೆ ಮಾಡಿಕೊಂಡು ಸಹಜೀವಿಗಳೊಂದಿಗೆ ಜೀವನ ಮಾಡತಕ್ಕಂಥದ್ದು ಒಂದು ಉತ್ತುಗಳನ್ನ ಕಟ್ಟಿ ಅವು ಆ ಈ ಉತ್ತುಗಳೇನೇ ಬಹಳ ಆಕರ್ಷಣೀಯವಾಗಿ ಅದರಲ್ಲೂ ನಮ್ಮ ಕಾಡು ಪ್ರದೇಶಗಳಲ್ಲಿ ಹೌದು ಅರಣ್ಯ ಪ್ರದೇಶಗಳಲ್ಲಿ ಬಹಳ ಆಕರ್ಷಣೀಯವಾಗಿ ಕಾಣ್ತಕ್ಕಂಥವು. ಇವುಗಳಲ್ಲಿ ನೀವು ಕೆಲವು ಮೂಗುತ್ತುಗಳು ಇರ್ತವೆ, ಕೆಲವು ಚಿಮ್ಣಿ ಇರ್ತಕ್ಕಂಥ ಉತ್ತುಗಳು ಇರ್ತವೆ, ಕೋವೆ ಅಂತ ಕರಿತೀವಲ್ಲ ನಾವು. ಹಾಗೆ ಕೆಲವು ಸಂದರ್ಭದಲ್ಲಿ ನಾಗರಹಾವು ಅದರೊಳಗಡೆ ಹೋಗ್ಬಿಡ್ತದೆ, ಹಾವುಗಳು ಕೂಡ ಇರ್ತವೆ. ಹಾವುಗಳು ಹೋಗ್ಬಿಟ್ಟು ನಂತರ ಹೊರಗಡೆ ಬರ್ತದೆ. ಯಾಕೆಂತಂದ್ರೆ ಏನಾದ್ರೂ ಈ ಉತ್ತದಲ್ಲಿ ಈ ಗೆದ್ದ ಇಲ್ದಾ ಇದ್ರೆ ಅವು ಒಳಗಡೆ ವಾಸ ಮಾಡ್ತವೆ, ಇಲ್ದಿದ್ರೆ ವಾಪಸ್ ಬಂದ್ಬಿಡ್ತಾವ ಅವು. ಅವು ಅಲ್ಲಿ ಉಳಿಯೋದೇ ಇಲ್ಲ. ಗೆದ್ದಲು ಇದ್ಬಿಟ್ರೆ ವಾಪಸ್ ಬಂದ್ಬಿಡ್ತವೆ. ಅಲ್ಲಿ ಸೈನಿಕ ಹುಳುಗಳು ಖಾಲಿ ಇದ್ರೂ ಮಾತ್ರ ಅವಲ್ಲಿರ್ತವೆ. ಸೈನಿಕ ಹುಳು ಅವುಗಳನ್ನ ಕಚ್ಚುತ್ತವೆ, ಕಚ್ಚುತ್ತವೆ. ಆ ರೀತಿಯಾಗಿ ಹೊರಗಡೆ ಬಂದ್ಬಿಡ್ತದೆ. ಅದರಿಂದ ಇದೇ ಗೂಡುಗಳು ರೂಪದಲ್ಲಿ ಭೂಮಿ ಒಳಗಡೆನೂ ಕೆಲವು ಗೂಡುಗಳನ್ನ ಕಟ್ತವೆ. ಆದ್ರೆ ಹೊರಗಡೆ ಗೊತ್ತಾಗ್ಬೇಕಾದ್ರೆ ಅವೇನಾದ್ರೂ ಹೊರಗಡೆ ಬಂದು ಆಹಾರಕ್ಕೆ ಅದಕ್ಕೆ ಇದಕ್ಕೆ ಹಾನಿ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗ್ತದೆ. ನಂತರ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಈ ಅಗಿಯುವಾಗ ರೈತರಿಗೆ ಬಹಳ ಪರಿಚಯ ಇರ್ತವೆ ಕೆಳಗಡೆ ಈ ಶಿಲೀಂಧ್ರದ ಗೂಡುಗಳನ್ನ ಕಟ್ಟಿಕೊಂಡು. ಅಂತ ಸಂದರ್ಭದಲ್ಲಿ ಒಳಗಡೆನು ಒಂದು ರೀತಿಯ ಗೂಡುಗಳನ್ನ ಕಟ್ಟಿಕೊಂಡು ವಾಸ ಮಾಡ್ತವೆ. ಅದೊಂದು ಜಾತಿ. ಇನ್ನೊಂದು ಜಾತಿ ಯಾವುದು ಅಂತ ಅಂತಂದ್ರೆ, ಕೆಲವು ಪ್ರಭೇದಗಳು ತಮ್ಮ ಇಕ್ಕೆಗಳನ್ನೇ ಶೇಖರಣೆ ಮಾಡ್ಕೊಂಡು ಮರದ ತಗಟೆ ಚೂರನ್ನ ಬೆರೆಸ್ಕೊಂಡು ಒಂದು ರೀತಿಯೆಲ್ಲ ಕಪ್ಪು ಮಾದರಿಯ ಗೂಡುಗಳನ್ನ ಕಟ್ತವೆ. ಅವುಗಳನ್ನ ಮರದ ಮೇಲೆ ನೋಡ್ಬೋದು ನಾವು, ಮರದಗಳ ಮೇಲೆ, ಕಾಂಡಗಳ ಮೇಲೆ ಒಂದು ರೀತಿಯ ಗೋಲಾಕಾರವಾಗಿ ಗೂಡುಗಳನ್ನ ಕಟ್ತವೆ. ಇವುಗಳ ಶ್ರಮನೇ ಜಾಸ್ತಿ ಅಂತ ನನಗೆ ಅನಿಸ್ತದೆ. ಯಾಕೆಂತಂದ್ರೆ ಸಾಕಷ್ಟು ಇಕ್ಕೆಗಳನ್ನ ಶೇಖರಣೆ ಮಾಡಿ ಒಂಥರ ಸ್ಪಂಜ್ನಂಗೆ ಗೂಡನ್ನ ಕಟ್ಕೋಬೇಕು. ಇವು ಮೂರನ್ನು ಸಾಮಾನ್ಯವಾಗಿ ನಮಗೆ ಕಾಡು ಪ್ರದೇಶಗಳಲ್ಲಿ ಕಾಣಿಸ್ತಕ್ಕಂಥವು. ಇದರಲ್ಲೂ ಸಹ ಎಲ್ಲ ರೀತಿಯ ಈ ಗೂಡುಗಳು ಈ ಹೊಲದ ಬೆಳೆಗಳಲ್ಲೂ ಸಹ ಕಾಣಿಸ್ಕೊಂತವೆ. ಆದ್ರೆ ಹೇಗೆ ಯಾವ ರೀತಿ ಗೂಡುಗಳನ್ನ ಮಾಡ್ಕೊಂತವೆ ಅನ್ನೋದಕ್ಕೆ, ತಮ್ಮ ವಸಾಹತುವಿಗೆ ಸ್ಥಳಾವಕಾಶವನ್ನ ಬೇರೆ ಬೇರೆ ಕೊಟ್ಟಳಿ. ಎಲ್ಲಾ ಹುಳುಗಳಿಗೂ ಅವಕಾಶ ಆಗ್ಬೇಕು ಅಲ್ಲಿ ಉಳಿಯಲಿಕ್ಕೆ. ಆ ರೀತಿಯಾದಂತ ಒಂದು ಕೊಠಡಿಗಳು, ಪ್ರತ್ಯೇಕ ಕೊಠಡಿಗಳನ್ನ ಇದು ಗಾಳಿ ಆಡಲು ಬೇಕಾಗಿರತಕ್ಕಂತ ಕೊಳವೆನೂ ಸಹ ನಿರ್ಮಾಣ ಮಾಡ್ತವೆ. ಮೊಟ್ಟೆ ಮರಿಗಳನ್ನ ಸಾಕ್ಬೇಕು ಅಂತಂದ್ರೆ ನಾವು ಬ್ರೂಡ್ ಚೇಂಬರ್ ಅಂತ ಏನ್ ಕರಿತೀವಿ, ಜೇನು ಹುಳುಗಳಿಗೆ ಬ್ರೂಡ್ ಚೇಂಬರ್ ಅಥವಾ ಇದಕ್ಕೆ ಕೋಳಿಗಳಲ್ಲೂ ಬ್ರೂಡ್ ಚೇಂಬರ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಅವು ಒಂದು ಗೂಡನ್ನ ಕಟ್ಟಿ ಆ ಮೊಟ್ಟೆ ಮರಿನ ಇಟ್ಟು ಸ್ಪಂಜ್ನಂತಂದ ಶಿಲೀಂಧ್ರದ ಒಂದು ಗುಗ್ಗೆ ಏನಂತ ಕರಿತೀವಿ ಅದ್ರೊಳಗಡೆನೆ ಇಟ್ಟು ಅವನ್ನ ಅಲ್ಲಿ ಸಾಕ್ತವೆ. ಮೊಟ್ಟೆ ಮರಿ ಆಗ್ತಕ್ಕಂಥದ್ದು, ಮರಿ ದೊಡ್ಡದಾಗ್ತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ಕೆಲಸಕಾರ ಹುಳುಗಳೇನೆ ಅವುಗಳಿಗೆ ಆಹಾರವನ್ನು ಕೊಟ್ಟು ಅಲ್ಲಿ ಸಾಕ್ತವೆ. ಸೈನಿಕ ಹುಳುಗಳು ಓಡಾಡಬೇಕಾದ್ರೆ, ಗೂಡುಗಳಿಂದ ಬೇರೆ ಬೇರೆ ಕಡೆ ಹೋಗ್ಬೇಕಾದ್ರೆ, ಹೊರಗಡೆ ಬರ್ಬೇಕಾದ್ರೆ ಅಥವಾ ಗೂಡನ್ನ ರಿಪೇರಿ ಮಾಡುವಂತ ಸಂದರ್ಭದಲ್ಲೂ ಸಹ ಸೈನಿಕ ಹುಳುಗಳು ರಕ್ಷಣೆ ಕೊಡ್ತವೆ. ಯಾವುದೇ ರೀತಿಯಲ್ಲಿ ಸೈನಿಕ ಹುಳು ಆಹಾರವನ್ನು ಹುಡುಕೊಂಡು ಹೋಗಲ್ಲ ಅಥವಾ ತಿನ್ಲಿಕ್ಕೆ ಆಗೋದೂ ಇಲ್ಲ. ಏನಿದ್ರು ಕೆಲಸಗಾರ ಹುಳುಗಳನ್ನೇ ಅವಲಂಬನೆ ಮಾಡ್ಕೊಂಡಿರ್ಬೋದು. ಆ ರೀತಿಯಾಗಿರ್ತದೆ ಈ ಹುತ್ತುಗಳಲ್ಲಿ ದೊಡ್ಡ ದೊಡ್ಡ ಹುತ್ತುಗಳು ಸಾಮಾನ್ಯವಾಗಿ ಕರ್ನಾಟಕ ಅಥವಾ ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ಅಂತ ನಾವು ರೆಕಾರ್ಡ್ ಮಾಡಿರ್ತಕ್ಕಂಥದ್ದು ಒಂದು 20 ಅಡಿವರೆಗೆ ರೆಕಾರ್ಡ್ ಮಾಡಿರ್ತೀವಿ ಎತ್ತರ. ಅದೇನೆ ಆಫ್ರಿಕಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ, ನಂತರ ದಕ್ಷಿಣ ಅಮೆರಿಕಾದಲ್ಲಿ, ಈ ಒಂದು ರಾಷ್ಟ್ರಗಳಲ್ಲಿ ಸಾಮಾನ್ಯವಾಗಿ ಒಂದು 25-30 ಅಡಿಗಳ ಕಾಡಿನಲ್ಲಿ ಏನಾದ್ರೂ ಈ ತರ ಉದ್ದದ ಹುತ್ತುಗಳಿದ್ರೆ, ನಾವು ಯುರೋಪ್ಗೆ ವಿಸಿಟ್ ಮಾಡಿದಾಗ ನಮಗೆ ಇದು ಕೆಥೆಡ್ರಲ್ ಅಂತ ಈ ಚರ್ಚ್ಗಳು ಕಾಣ್ತವೆ ನೋಡ್ರಿ, ಒಂದು ರೀತಿಯಲ್ಲಿ ಗೋಪುರದ ರೀತಿಯಲ್ಲಿ ಹೋಗಿರ್ತಾವಲ್ಲ ಇದು ಚರ್ಚ್ಗಳು, ಆ ಚರ್ಚ್ಗಳಿಗೆ ಹೋಲಿಕೆ ಮಾಡ್ಕೊಬಹುದು. ಅರಣ್ಯ ಪ್ರದೇಶಗಳು ಹೋಗಿ ನೋಡ್ತು ಅಂತಂದ್ರೆ ಬಹಳ ಆಕರ್ಷಣೀಯವಾದಂತ ಸ್ಟ್ರಕ್ಚರ್ಗಳನ್ನ ನಾವು ಮಾಡ್ತೇವೆ ಅನ್ನೋದಕ್ಕೆ ಅದು ತಪ್ಪಾಗಲ್ಲ ಅಂತ ನನಗೆ ಅನ್ನಿಸ್ತದೆ. ಆಮೇಲೆ ಈ ಸಹಜೀವಿಗಳಾಗಿ ಈ ಶಿಲೀಂಧ್ರಗಳಿರ್ತವೆ ಅಂತ ತಾವು ಹೇಳಿದ್ರಿ. ಈ ಒಂದು ಈ ಶಿಲೀಂಧ್ರದ ತೋಟಗಳನ್ನ ಬೆಳೆಸೋದು ಯಾಕಾಗಿ, ಮತ್ತೆ ಇದರ ಉಪಯೋಗ ಏನು ಅಂತೀರ ಈ ಒಂದು ಹುತ್ತುಗಳಲ್ಲಿ? ಹೌದು, ಈಗ ಸಾಕಷ್ಟು ಹುತ್ತುಗಳಲ್ಲಿ ನಾವು ಈ ಶಿಲೀಂಧ್ರನ ಅಥವಾ ಭೂಮಿ ಒಳಗಡೆ ಇರತಕ್ಕಂತ ಗೂಡುಗಳಲ್ಲೂ ಸಹ ಈ ಶಿಲೀಂಧ್ರಗಳನ್ನ ತೋಟಗಳನ್ನ ಕಟ್ಟತಕ್ಕಂಥದ್ದು ಸಾಮಾನ್ಯವಾಗಿ ಏನು ಅಂತಂದ್ರೆ, ಇಲ್ಲಿ ಶಿಲೀಂಧ್ರ ತೋಟಗಳಲ್ಲಿ ಇಕ್ಕೆಗಳನ್ನ ಉಪಯೋಗ ಮಾಡ್ತಾವೆ. ಇವು ಇಕ್ಕೆಗನ್ನ ಎಲ್ಲೂ ಬಿಡಲ್ಲ, ಅದು ತಗೊಂಬಂದು ಅಲ್ಲಿ ಗೂಡುಗಳಲ್ಲಿ ಇಟ್ಟು ಶೇಖರಣೆ ಮಾಡಿ ಒಂದು ಸ್ಪಂಜಿನಂತಹ ಒಂದು ಗೂಡುಗಳನ್ನ ಕಟ್ತವೆ. ಇದು ಯಾವ ಇಕ್ಕೆಗಳನ್ನ ಇವು ಸಂಗ್ರಹಿಸ್ತವೆ? ಅವುಗಳ ಇಕ್ಕೇನೆ, ಅವುಗಳನ್ನೇ ಕೆಲಸಗಾರ ಹುಳುಗಳು, ಸೈನಿಕ ಹುಳುಗಳದು, ರಾಣಿ ರಾಜ ಇವುಗಳ ಎಲ್ಲ ಇಕ್ಕೆನು ತಗೊಂಡೋಗ್ಬಿಟ್ಟು ಅಲ್ಲಿ ಇಟ್ಟು ಅದು ಒಂಥರ ಸ್ಪಂಜಿನಂಗೆನೆ. ಅದಕ್ಕೇನೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಶಿಲೀಂಧ್ರದ ಬುಗ್ಗೆ ಅಂತೀವಿ, ಬೂಸ್ಟಿಂದು ಬುಗ್ಗೆ ಬಂದಿದೆ ಅಂತ ಹೇಳ್ತೀವಿ ನಾವು. ಅದು ರೈತರಿಗೆ ಬಹಳ ಪರಿಚಯ ಇರ್ತದೆ, ಅದು ಒಂಥರ ಸ್ಪಂಜಿನಂಗಿರ್ತದೆ. ಅದ್ರೊಳಗಡೆ ಕೆಲವು ಸಾರಿ ಹುಳುಗಳೆಲ್ಲ ಇರತಕ್ಕಂತಹದ್ದು ಇವೆಲ್ಲ. ಬಟ್ ಇದರಿಂದ ಬಹಳ ಉಪಯೋಗ ಇದೆ. ಸಹಜೀವಿಯಾಗಿ ಯಾಕೆ ಬಳಸ್ತದೆ ಅಂತಂದ್ರೆ, ಅದು ಗೆದ್ದಲು ಕೆಲವಾರು ಉಪಯೋಗಗಳನ್ನ ಅದರಿಂದ ಕಂಡ್ಕೊಂಡಿದೆ. ಏನಂದ್ರೆ ಗೂಡಿಗೆ ಬೇಕಾಗಿರತಕ್ಕಂತ ನಿರ್ದಿಷ್ಟವಾದ ಉಷ್ಣಾಂಶ ಶೈತ್ಯಾಂಶಗಳ ನಿಯಂತ್ರಣ ವ್ಯವಸ್ಥೆಯನ್ನು ಕಾಪಾಡುತ್ತದೆ ಒಂದು. ಎರಡನೇದೇನು ಅಂತಂದ್ರೆ ಮೊಟ್ಟೆ ಮತ್ತು ಮರಿಗಳಿಗೆ ಬೇಕಾಗಿರ್ತಕ್ಕಂತ ಕಾವನ್ನು ಕೊಟ್ಟು ಸಾಕಲು ಅನುಕೂಲವಾಗುತ್ತದೆ. ಮೂರನೇದೇನು ಅಂತಂದ್ರೆ ಶಿಲೀಂಧ್ರ ತೋಟದಲ್ಲಿ ಬೆಳೀತಕ್ಕಂತ ಈ ಬೂಸ್ಟ್ ಏನಿದೆ, ನಾವು ಇಂಗ್ಲಿಷ್ ನಲ್ಲಿ ಕೊನಿಡಿಯೋ ಫೋರ್ಸ್ ಅಂತೀವಿ, ಬೆಳ್ಳಗೆ ಬೆಳೀತದೆ, ಅದನ್ನ ಕಟ್ ಮಾಡಿಬಿಟ್ಟು ತಗೊಂಬಂದು ಈ ಒಳ್ಳೆ ಜೀವಸತ್ವ ಇರೋದ್ರಿಂದ ಮರಿಗಳಿಗೆ ಅದು ಉಣಿಸ್ತಕ್ಕಂತ ಕೆಲಸ ಮಾಡ್ತದೆ. ಈ ರೀತಿಯಾಗಿ ಒಳ್ಳೆ ಪೌಷ್ಟಿಕಾಂಶ ಅದರಲ್ಲಿ ಇದೆ, ಆಹಾರದ ಪೌಷ್ಟಿಕಾಂಶ ಶಿಲೀಂಧ್ರದಲ್ಲಿ ಇದೆ, ಶಿಲೀಂಧ್ರ ಬೆಳೆದಿರ್ತಕ್ಕಂತ ಶಿಲೀಂಧ್ರದಲ್ಲಿ. ಈ ಕಾರಣದಿಂದಾಗಿ ಇವು ಈ ಶಿಲೀಂಧ್ರದ ತೋಟಗಳನ್ನ ಅವು ಬೆಳೆಸ್ತವೆ. ಹುತ್ತದೊಳಗಡೆ ಬೆಳೆಸಲೇಬೇಕು, ಯಾಕೆಂದ್ರೆ ಇಷ್ಟೊಂದು ಉಪಯೋಗ ಅದರಿಂದ ಪಡಿತವೆ. ಪೋಷಣೆ ಮುಖ್ಯವಾಗಿ ಹೌದು ಮರಿಗಳಿಗೆ ಮತ್ತು ವಯಸ್ಕ ಕೀಟಗಳಿಗೆ. ಹೌದು, ಇನ್ನ ಇವು ಮುಖ್ಯವಾಗಿ ಬೆಳೆಗಳಿಗೆ ಸಾಕಷ್ಟು ತೊಂದರೆಯನ್ನ ಉಂಟು ಮಾಡುತ್ತವೆ ಗೆದ್ದಲುಗಳು. ಇವು ಬೆಳೆಗಳನ್ನ ಹಾನಿ ಮಾಡೋದು ಹೇಗೆ ಅಂತಿದೆ? ಈಗ ಬೆಳೆಗಳನ್ನ ಹಾನಿ ಮಾಡತಕ್ಕಂತ ಕ್ರಿಯೆ ಏನು ಅಂತಂದ್ರೆ ಕೆಲಸಗಾರ ಹುಳುಗಳೇ ಇವುಗಳ ಜವಾಬ್ದಾರಿಯನ್ನ ಮಾಡ್ತವೆ. ಅಂದ್ರೆ ಅವೇ ಹಾನಿ ಮಾಡೋದು, ಹಾನಿ ಮಾಡೋ ಅವೇ ಕೆಲಸಗಾರ ಹುಳುಗಳೇ ಹೋಗ್ಬೇಕು. ಇವುಗಳ ತಮ್ಮ ಗೂಡಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಸೈನಿಕರ ಒಡಗೂಡಿ ಭೂಮಿಯೊಳಗೆ ಸುರಂಗಗಳನ್ನು ಮಾಡಿಕೊಂಡು ಸುಮಾರು 20-25 meters ವರೆಗೆ ಹೋಗಿ ಆಹಾರವನ್ನು ಗುರುತಿಸಿ ಮಣ್ಣಿನ ಪರೆಯನ್ನು ಕಟ್ಟಿ ಆಹಾರವನ್ನ ಸುರಂಗಗಳ ಮೂಲಕ ಸಾಗಿಸ್ತವೆ ಅಂತ, ತಮ್ಮ ಗೂಡಿಗೆ ಸಾಗಿಸ್ತವೆ. ಯಾಕೆಂದ್ರೆ ಇತರೆ ಹುಳುಗಳಿಗೆಲ್ಲನೂ ಆಹಾರವಾಗಬೇಕಲ್ಲ. ಹೌದು, ಸಲ್ಲಿಲೋ ಸಂಶಯ ಸಿಗಬೇಕು. ಹೌದು, ಈಗ ನೀವು ಪರಿಸರದಲ್ಲಿ ಕೆಲವಾರು ಮಣ್ಣಿನ ಪೊರೆಗಳನ್ನ ನಾವು ನೋಡಬಹುದು, ಅದರಲ್ಲೂ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಮಳೆ ಬಿಟ್ಟ ನಂತರ ಪೋಸ್ಟ್ ಮಾನ್ಸೂನ್ ಸೀಸನ್ ಅಂತ ಏನ್ ಹೇಳ್ತೀವಿ, ಆ ಕಾಲದಲ್ಲಿ ಏನೇನೆ ಮರಗಳ ಮೇಲೆ, ಹುಲ್ಲಿನ ಮೇಲೆ ಅಥವಾ ಗಿಡಗಳ ಮೇಲೆ ಈ ರೀತಿಯಾಗಿ ಬೇಕಾದಷ್ಟು ಮಣ್ಣಿನ ಪೊರೆಯನ್ನ ಕಟ್ಟಿ ನಂತರ ಅಲ್ಲಿ ಸಿಕ್ತಕ್ಕಂತ ಆಹಾರವನ್ನ ತೆಗೆದುಕೊಂಡು ಹೋಗಿ ತಮ್ಮ ಗೂಡಿನ ಇತರೆ ಹುಳುಗಳಿಗೆಲ್ಲ ಕೊಟ್ಟು ತಾವು ತಿನ್ನುತ್ತವೆ ಅನ್ನೋ ವಿಚಾರವನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಉದಾಹರಣೆಗೆ ನೆಲಗಡಲೆಯಲ್ಲಿ ಎಲ್ಲ ಹಂತದಲ್ಲೂ ಬಾಸಿಸ್ತದೆ, ಎಳೆ ಪೈರಿನಿಂದ ಹಿಡಿದು ನಂತರ ಕಡಲೆಕಾಯಿ ನೆಲಗಡಲೆ ಬಂದಾಗಲೂ ಸಹ ಹಣ್ಣವನ್ನು ಕೊರೆಯತಕ್ಕಂತ ಒಂದು ಕಾಣ್ತೀವಿ. ಕಬ್ಬಿನಲ್ಲಿ ತೊಂಡೆ ನಾಟಿ ಮಾಡಿದಾಗ ಅದನ್ನ ತೊಂಡೆ ಕಣ್ಣೆಲ್ಲ ಇವು ತಿಂದು ಇದು ಮಾಡ್ತವೆ, ಯಾಕೆಂದ್ರೆ ಬಹುಶಃ ಸಕ್ಕರೆ ಪ್ರಮಾಣದಿಂದ ಇಷ್ಟವಿದ್ರು ಇರಬಹುದು. ಒಟ್ಟಲ್ಲಿ ಅವೆಲ್ಲ ಸೆಲ್ಲೋಸ್ ಇರ್ತಕ್ಕಂಥವು, ಸುಲಭನ ಸಿಗ್ತಕ್ಕಂಥದ್ದು. ಆದ್ರಿಂದ ಇವುಗಳು ಕಾಲಕ್ಕೆ ಸರಿಯಾಗಿ ಕೆಲವು ಸಾರಿ ನೀರ್ ಕಟ್ತಾ ಇದ್ರೆ ನೀವು ಯಾವುದೇ ಬೆಳೆ ಆಗ್ಲಿ ಎಲ್ಲಾ ಸಸಿಗಳು ಬೇರುಗಳು ಮರಗಳ ತಿಗಡು ಎಲ್ಲರನ್ನೂ ಮುತ್ತಿ ತಿಂತಕ್ಕಂಥದ್ದು ಸಾಮಾನ್ಯ. ಮುಖ್ಯವಾಗಿ ಗೆದ್ಲಿಗೆ ತುತ್ತಾಗುವಂತ ಬೆಳೆಗಳು ಯಾವ್ಯಾವ ಅಂತೀರಿ? ಈಗ ಸೆಲ್ಲೋಸ್ ಇರ್ತಕ್ಕಂತ ಯಾವುದೇ ಬೆಳೆ ಆಗಿರ್ಲಿ, ಸೆಲ್ಲೋಸ್ ಅಂತ ಒಂದು ನಾರು, ಆ ನಾರು ಇರ್ತಕ್ಕಂತ ಬೆಳೆ ಅದರಲ್ಲೂ ಮಳೆ ಆಶ್ರಯದಲ್ಲಿ ಬೆಳೆಯತಕ್ಕಂಥ ಬೆಳೆಗಳು ಅಥವಾ ಒಣ ಬೇಸಾಯದಲ್ಲಿ ಆಗ್ತಕ್ಕಂಥ ಬೆಳೆಗಳು, ಇವುಗಳು ಇಡು ನೀರಾವರಿಯಲ್ಲಿನೂ ಸಹ ಕೆಲವು ಸಾರಿ ಇಡು ನೀರಾವರಿಯಲ್ಲಿ ಬೆಳೆಯತಕ್ಕಂಥ ಬೆಳೆಗಳನ್ನು ಸಹ ಬಾಧಿಸ್ತದೆ. ಇವುಗಳಲ್ಲಿ ಗೋಧಿ ಭತ್ತ ಮೆಕ್ಕೆಜೋಳ ನವಣೆ ಸಜ್ಜೆ ಬಾರ್ಲೆ ಬಾಸ್ತವೆ. ದ್ವಿದಳ ಧಾನ್ಯಗಳಲ್ಲಿ ಅವರೆ ತೊಗರಿ ಅಲಸಂದೆ ಉದ್ದು ಹೆಸರುಕಾಳು ಸೋಯಾ ಅವರೆ. ಎಣ್ಣೆಕಾಳುಗಳಲ್ಲಿ ನೆಲಗಡಲೆ ಸೂರ್ಯಕಾಂತಿ ಉಚ್ಚಳ್ಳು ಕುಸುಮೆ. ಇತರೆ ವಾಣಿಜ್ಯ ಬೆಳೆಗಳಾದಂತಹ ಕಬ್ಬು ಹತ್ತಿ ಹಿಪ್ಪುನೇರಳೆ ಅನೇಕ ಹಣ್ಣಿನ ಬೆಳೆಗಳು ದ್ರಾಕ್ಷಿ ಗೋಡಂಬಿ ಮಾವು ಮುಂತಾದವು. ಕೆಲವು ತರಕಾರಿ ಬೆಳೆಗಳನ್ನು ಸಹ ಹಾನಿ ಮಾಡ್ತವೆ ನೀರ್ ಕಟ್ತಾ ಇದ್ರೆ. ಪ್ಲಾಂಟೇಷನ್ ಬೆಳೆಗಳಲ್ಲಿ ಮಾಮೂಲಿಯಾಗಿ ಈ ಕಾಫಿ ಟೀ ಏಲಕ್ಕಿ ಕೋಕೋ ಈ ಬೆಳೆಗಳು. ಅರಣ್ಯ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಇದು ಕಾಮನ್ ಸೀನು, ಯಾವುದರಲ್ಲಿ ನಮ್ಮ ಅರಣ್ಯ ಬೆಳೆಗಳಲ್ಲಿ ನೀಲಗಿರಿ ಸರ್ವೆ ಬಿಳಿಮರ ಶ್ರೀಗಂಧ ಮೇಲೆ ಕಟ್ಟಡ ಸಾಮಾನುಗಳು ಅಡ್ಡೆ ತರಾಯಿ ಕಿಟಕಿ ಬಾಗಿಲುಗಳು ಪೀಠೋಪಕರಣಗಳು ಪುಸ್ತಕಗಳು ಗ್ರಂಥ ಭಂಡಾರದಲ್ಲಿ ಇದರ ಡ್ಯಾಮೇಜ್ ಇದ್ದೇ ಇರ್ತದೆ, ತೊಂದರೆ ಇದ್ದೇ ಇರ್ತದೆ. ಸಾವಯವ ಗೊಬ್ಬರಗಳಲ್ಲಿ ಸಗಣಿ ಬೆಳೆ ಕಟಾವಾದ ಮೇಲೆ ಉಳಿಯತಕ್ಕಂತ ಕೂಳೆ ತರಗೆಲೆ ಹುಲ್ಲು ಮುಂತಾದವು. ಗೆದ್ದು ಗಾತ್ರದಲ್ಲಿ ಚಿಕ್ಕದಾದ್ರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಮುತ್ತಿ ದೊಡ್ಡ ಮರಗಳನ್ನೇ ಉರುಳಿಸ್ತಕ್ಕಂತ ಒಂದು ಶಕ್ತಿಯನ್ನು ಹೊಂದಿದೆ. ಒಟ್ಟಾರೆ ಗೆದ್ದಲಿನ ಹಾನಿಯಿಂದ ಪ್ರತಿ ವರ್ಷ ಭಾರತದಲ್ಲಿ 300,00,000 rupees ನಷ್ಟವಾಗುತ್ತೆಂದು ನಮ್ಮ ಅಂದಾಜು ಕೀಟಶಾಸ್ತ್ರಜ್ಞರು ಅಂದಾಜು ಮಾಡಿದ್ದಾರೆ. ಇನ್ನು ಮುಖ್ಯವಾಗಿ ಗೆದ್ದಲಿನ ನಿಯಂತ್ರಣವನ್ನು ನಾವು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರ? ಈಗಾಗಲೇ ನಾನೇ ತಿಳಿಸಿದ ಹಾಗೆ ನೀರಿನ ಅನುಕೂಲತೆ ಹೆಚ್ಚಿಗೆ ಇರೋ ಕಾಲದಲ್ಲಿ ಕಾಲಕ್ಕೆ ಸರಿಯಾಗಿ ನಾವು ನೀರು ಹಾಯಿಸೋದ್ರಿಂದ ಗೆದ್ದಲನ್ನ ನಿಯಂತ್ರಿಸಬಹುದು. ಸತತ ನೀರಾವರಿ ಪ್ರಾಂತ್ಯಗಳಲ್ಲಿ ಗೆದ್ದಲಿನ ಹಾವಳಿ ಇರೋದೇ ಇಲ್ಲ. ಏಕೆಂದರೆ ಈಗ ನೋಡಿ, ಮಂಡ್ಯ ಪ್ರಾಂತ್ಯಗಳಲ್ಲಿ ಯಾವಾಗ್ಲೂ ನೀರು ಹರಿತಾ ಇರೋಂತ ಪ್ರದೇಶದಲ್ಲಿ ಗೆದ್ದಲಿನ ಇರೋದಿಲ್ಲ. ಯಾವಾಗೂನು ತನುವಿದ್ರೆ ಅಥವಾ ನೀರಿದ್ರೆ ಅಲ್ಲಿ ಗೂಡಿಗೆ ತೊಂದರೆ ಆಗ್ತದೆ, ಗೂಡು ಕಟ್ಟಕ್ಕೆ ಆಗಲ್ಲ, ಗೂಡು ಕಟ್ಟಕ್ಕಾಗಲ್ಲ, ಬಿದ್ದೋಗುತ್ತೆ, ಬಿದ್ದೋಗ್ತದೆ ಅದು. ಅದು ಬಿದ್ದೋಗೋದು ಒಂದು, ನಂತರ ಅಲ್ಲೇನೇನೇನೆ ನೀರಿನಲ್ಲಿ ಕರಗ್ತಕ್ಕಂತದ್ದು ಗೊತ್ತಾಗ್ಬಿಡ್ತದೆ ನಮ್ಗೆ. ಅದರಿಂದ ಹುಳುಗಳು ಬದುಕಕ್ ಸಾಧ್ಯವಿಲ್ಲ. ನಂತರ ಈ ಆಳವಾಗಿರ್ತಕ್ಕಂತ ಕಪ್ಪು ಮಣ್ಣು ಏನ್ ಹೇಳ್ತೀವಿ ನಾವು, ಆಳವಾಗಿರ್ತಕ್ಕಂಥದ್ದು ಅಂದ್ರೆ ಡೀಪ್ ಬ್ಲಾಕ್ ಸಾಯಿಲ್ಸ್ ಅಂತ ಏನ್ ಹೇಳ್ತೀವಿ, ಈ ನಾವು ಹತ್ತಿ ಬೆಳೀತಕ್ಕಂಥ ಜಾಗಗಳಲ್ಲಿ ಅಲ್ಲಿ ಗೆದ್ಲು ಕಾಟ ಇರೋದಿಲ್ಲ. ಯಾಕೆಂದ್ರೆ ಬಹಳ ಜಿಗಟಿರುತ್ತೆ, ಜೇಡಿ ಮಣ್ಣು ಜಾಸ್ತಿ ಇರ್ತದೆ. ಅಕಸ್ಮಾತ್ ಬೇಸಿಗೆ ಕಾಲದಲ್ಲಿ ಕ್ರಾಕ್ಸ್ ಕ್ರವಿಸಸ್ ಆಗ್ಬಿಡ್ತದೆ. ಅದರಿಂದ ಬಿಸಿಲಿನ ಜಳಕ್ಕೆ ಅವು ಬದುಕಲ್ಲ ಒಳಗಡೆ, ಆ ಬಿಸಿಲಿನ ಜಳನೇ ಜಾಸ್ತಿ ಇರ್ತದೆ. ಅಲ್ಲಿ ಬಿರುಕುಗಳು ಬಂದ್ಬಿಡ್ತವೆ, ಬಿರುಕುಗಳು ಬಂದ್ಬಿಟ್ಟಾಗ ಅವು ಬದುಕಕ್ ಸಾಧ್ಯನೇ ಇಲ್ಲ. ನಂತರ ರಾಣಿ ಹುಳುವೆ ಗೆದ್ದಲಿನ ಮೂಲ, ರಾಣಿ ಹುಳುವಿನ ನಾಶವೇ ಗೆದ್ದಲಿನ ನಾಶ ಅಂತ. ನಮಗೆ ಜಮೀನಿನಲ್ಲಿ ಗೂಡು ಇದ್ರೆ ಸುಲಭನಾಗಿ ಬೇಸಾಯ ಮಾಡ್ತಕ್ಕಂಥ ರೈತರುಗಳು ಬದಲಿರ್ತಕ್ಕಂಥ ಗೂಡನ್ನ ಹುಡುಕ್ಬಹುದು. ಏನು ರಾಜಾರಾಣಿ ಇರ್ತಕ್ಕಂಥ ಜಾಗ ಯಾವುದು ಅಂತ ಮಧ್ಯಭಾಗದಲ್ಲಿ ಇರ್ತದೆ, ಸ್ವಲ್ಪ ಭೂಮಿ ಕೆಳಭಾಗದಲ್ಲಿ ಇರ್ತದೆ. ಹೇಗಿರುತ್ತೆ ನೋಡೋದಕ್ಕೆ ಅದು, ರಾಣಿ ಸ್ವಲ್ಪ ಗೂಡು ಬಹಳ ಗಟ್ಟಿ ಇರ್ತದೆ. ಜೇಡಿ ಮಣ್ಣಿನ ಬಹಳ ಜಾಸ್ತಿ ಉಪಯೋಗಿಸಿರ್ತದೆ ಅಲ್ಲಿ. ಕ್ಲೇ ಮೆಟೀರಿಯಲ್ ಏನ್ ಹೇಳ್ತೀವಿ ಅದು, ಅಲ್ಲಿ ಜಾಸ್ತಿ ಮೆಟೀರಿಯಲ್ ಇರ್ತದೆ, ಒಂಥರ ಸಿಮೆಂಟ್ ನಂಗೆ ಸೀಲ್ ಮಾಡ್ಬಿಟ್ಟಿರ್ತದೆ. ಇವರು ಹಗಿವಾಗ ಆ ಗುದ್ಲಿ ಗಟ್ಟಿ ಸಿಕ್ತು ಅಂತ ಅಂದ್ರೆ ಅದೇನೇ ಗೂಡು ಅಂತ ಗುರ್ತಿಡಬಹುದು, ಬಟ್ ಒಳಗಡೆ ಅಗದ್ಬಿಟ್ಟು ಒಳಗಡೆ ಹೋಗ್ಬೇಕಾಗ್ತದೆ ಅದು. ಅದ್ರೊಳಗಡೆ ಇರುತ್ತೆ, ಹೌದು ಅದ್ರೊಳಗಡೆನೆ ಇರ್ತದೆ. ಹೇಗಿರುತ್ತೆ ನೋಡೋದಕ್ಕದು, ನೋಡಕ್ಕೆ ಈಗ ರಾಣಿ ಹುಳುಗಳು ದಪ್ಪ ಬೆಳೆದಿರ್ತವೆ, ಸುಮಾರು ಮೂರ್ನಾಲ್ಕು ಅಂಗುಲ ಉದ್ದ ಇರ್ತದೆ ಅದು, ಮೂರ್ನಾಲ್ಕು ಅಂಗುಲ ಉದ್ದ ಇರ್ತದೆ. ರಾಜ ಮಾತ್ರ ಅಷ್ಟೇ ಇರ್ತದೆ, ಸಣ್ಣಗೆ ಇರ್ತದೆ. ಈ ರಾಣಿ ಹುಳ ಮೂರು ಅಂಗುಲ ಉದ್ದ ಇರ್ತದೆ, ದಪ್ಪಗಿರ್ತದೆ. ಅಂಡಾಶಯ ಚೆನ್ನಾಗಿ ಬೆಳೆದ್ಬಿಟ್ಟಿರ್ತವೆ, ಯಾವಾಗ್ಲೂ ಮೊಟ್ಟೆ ಇಡೋದೇ ಕೆಲಸ ಆಗಿಬಿಟ್ಟಿರ್ತದೆ. ಸುಮಾರು ದಿನಕ್ಕೆ ಒಂದು 10,000 to 12,000 ಮೊಟ್ಟೆ ಇಡ್ತಾಲೇ ಇರ್ತವೆ. ಅದನ್ನ ಕೆಲಸಗಾರ ಹುಳುಗಳು ಬೇರೆ ಗೂಡುಗಳಿಗೆ ಸಾಗಿಸ್ತಲೇ ಇರ್ತವೆ, ನಂತರ ಮರಿಗೂಳುಗಳು ಬರ್ತಲೇ ಇರ್ತವೆ. ಈ ರೀತಿಯಾಗಿ ಅದರ ಜೀವನ ಚಕ್ರದಲ್ಲಿ ಆತರ ಬರ್ತಲೇ ಇರ್ತವೆ, ಅದು ಗೆದ್ಲಿನ ಹಾವಳಿ ಇದ್ದೇ ಇರ್ತದೆ. ನಂತರ ನಾವು ಉತ್ತುಗಳಿಗೆ ನಾವು ಈಗ ಅಗದು ನಾಶ ಮಾಡಕ್ ಆಗದೇ ಇದ್ದಾಗ ಉತ್ತುಗಳಿಗೆ 2 ಅಲ್ಯೂಮಿನಿಯಂ ಫಾಸ್ಫೈಟ್ ಟ್ಯಾಬ್ಲೆಟ್ ನ ಹಾಕಿದಾಗ, ಗುಳಿಗೆ ರೂಪದಲ್ಲಿ ಇರ್ತಕ್ಕಂತ ಹಾಕಿದಾಗ, ಅಥವಾ ಕೋವೆಗಳಿಗೆ ತೇವದ ಮಣ್ಣಿನಲ್ಲಿ ಮುಚ್ಚಬೇಕು ಅಂದ್ರೆ ಘಾಟ ಒಳಗಡೆ ಇರಬೇಕು, ಅದು ಹೊಗೆ ರೂಪ ಅದು. ಅದರಿಂದ ಅದು ಮುಚ್ಚಿದ್ರೆ ಇಮಿಡಿಯೇಟ್ ಆಗಿ ಅದು ನಾಶವಾಗ್ತದೆ. ಇದಕ್ಕೆ ಬದಲಾಗಿ ನಾವು ಇದು ಕ್ಲೋರ್ಫೈರಿಫಾಸ್ ಅಥವಾ ಇಮಿಡಾ ಕ್ಲೋಫ್ರಿಡ್ ಅಥವಾ ಪಿಪ್ರೋನಿಲ್ಲು ಅಥವಾ ಲಿಂಡೆಯನ್ನು ಕೀಟನಾಶಕವನ್ನು ಸಹ ಬಳಸ್ಕೊಂಡು 1 ml to 2 ml ಹಾಕಿ ಸುರಿದು ಬಿಟ್ಟಾಗ ಅದಕ್ಕೇನು ಉತ್ತುಗಳನ್ನ ಮುಚ್ಚಬೇಕಾದಂತ ಅವಶ್ಯಕತೆ ಅಂದ್ರೆ 1 ಲೀಟರ್ ನೀರಿಗೆ ಎಷ್ಟು ಎಂ ಎಲ್ ಹಾಕಬೇಕಾಗುತ್ತೆ? ಕ್ಲೋರೋಫೈರಿಫಾಸ್ ಆದ್ರೆ 2 ml ಹಾಕ್ಬೇಕು 1 ಲೀಟರ್ ನೀರಿಗೆ, 1 ಲೀಟರ್ ನೀರಿಗೆ. ಇಮಿಡಾ ಕ್ಲೋಫ್ರಿಡ್ ಆದ್ರೆ 1 ml ಹಾಕ್ಬೇಕು, ಪಿಪ್ರೋನಿಲ್ ಆದ್ರೂ 1 ml ಹಾಕ್ಬೇಕು, ಲಿಂಡೇನ್ ಆದ್ರೆ 2 ml ಹಾಕ್ಬೇಕು. ಈ ಕೀಟನಾಶಕನ ಒಂದು 10 to 15 liters ಅಂದ್ರೆ ಆ ಗಾತ್ರಕ್ಕೆ ಅನುಗುಣವಾಗಿ, ಒಂದು ಹುತ್ತಕ್ಕೆ ಗಾತ್ರಕ್ಕೆ ಅನುಗುಣವಾಗಿ ನಾವು ಹಾಕ್ಬೇಕು. 10 liters ಅಂದ್ರೆ ಚಿಕ್ಕ ಹುತ್ತಕ್ಕೆ ಹಾಕಿ ಸಾಕು, 15 liters ಆದ್ರೆ ದೊಡ್ಡ ಹುತ್ತುಗಳಿಗೆ ಹಾಕ್ಬೇಕು. ಇವುಗಳಲ್ಲಿ ಯಾವ್ದಾದ್ರು ಒಂದು ಔಷಧಿನ ಉಪಯೋಗಿಸಿದ್ರೆ ಸಾಕು. ನಂತರ ಒಣಬೇಸಾಯದಲ್ಲಿ ಈ ಗೆದ್ದಲಿನ ಹಾವಳಿಗೆ ಕೆಲವು ಸಾರಿ ನಾವು ದ್ರಾವಣ ಉಪಯೋಗಿಸಕ್ಕಾಗಲ್ಲ, ಹೌದು. ಆ ಕಾರಣದಿಂದಾಗಿ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ ಈ ಧೂಳನ್ನೇ ಉಪಯೋಗಿಸಬೇಕಾಗ್ತದೆ. ಮೊದಲು ನಮಗೆ ಎಪ್ಟಾ ಕ್ಲೋರು, ಆಲ್ಡ್ರಿನ್, ಕ್ಲೋರಡೇನು ಅಂತ ಬೇಕಾದಷ್ಟು ಧೂಳುಗಳು ಸಿಕ್ತಿತ್ತು. ಈಗ ಅವೆಲ್ಲ ಸರ್ಕಾರ ನಿಷೇಧ ಮಾಡಿದೆ. ಆ ಕಾರಣದಿಂದಾಗಿ ನಾವು ಆಲ್ಟರ್ನೇಟ್ ಆಗಿ ಯಾವ್ದು ಮಾಡಬಹುದು ಅಂತ ಯೋಚನೆ ಮಾಡಬೇಕಾಗ್ತದೆ. ಮೀಥೈಲ್ ಪ್ಯಾರಥಿಯನ್ ಪುಡಿ ಏನ ಸಿಕ್ಕಿದ್ರೆ ಹಾಕ್ಬಹುದು, ಧೂಳು ಸಿಕ್ಕಿದ್ರೆ ಹಾಕ್ಬಹುದು 2% ಇಂದು. ಅಥವಾ ಈಗ ರೆಡಿ ಇರ್ತಕ್ಕಂಥದ್ದು ಪೆನ್ವಾಲ ರೇಟ್ ಅಂತ ಒಂದಿದೆ, ಪೆನ್ವಾಲ ರೇಟ್ ಧೂಳು 0.4 ಧೂಳನ್ನ ನಾವು ಅದನ್ನ ಬೆರೆಸಿ ಹಾಕಿದಾಗ, 6 to 8 kg 1 ಎಕರೆಗೆ ಹಾಕಿದಾಗ ಗೆದ್ದಲಿನ ಕಾಟ ತಪ್ಪಿಸಬಹುದು. ನಂತರ ಈವನ್ ಈ ಅರಣ್ಯ ಸಸಿಗಳಿಗಾಗ್ಲಿ ಅಥವಾ ಪ್ಲಾಂಟೇಶನ್ ಸಸಿಗಳಿಗಾಗ್ಲಿ ಅಥವಾ ಹಣ್ಣಿನ ಸಸಿಗಳಿಗಾಗ್ಲಿ ಯಾವ್ದಾದ್ರು ನಾನು ಈಗ ತಿಳಿಸಿದಂತ ದ್ರಾವಣವನ್ನ ಹಾಕಿದ್ರೆ ಹಾಕ್ಬಿಟ್ರೆ ಬುಡಕೆ ಗೆದ್ದಲಿನ ಕಾಟ ತಪ್ಪುತ್ತೆ. ಅಥವಾ ಅರಣ್ಯ ಪ್ರದೇಶಗಳಲ್ಲಿ ಹೆಚ್ಚಿನ ಲಾರ್ಜ್ ಸ್ಕೇಲ್ ನಲ್ಲಿ ಮಾಡುವಾಗ ಆ ಮಣ್ಣಿಗೆನೇನೆ ಮೊದಲೇನೇನೆ ನಾಟಿ ಮಾಡೋದಕ್ಕೆ ಮೊದಲೇನೇನೇನೆ ಈ ಔಷಧಿನ ಬೆರೆಸಿಬಿಟ್ಟು ಮಣ್ಣಿಗೆ 1 ಘನ meter 1-2 kg ಅಷ್ಟು ಹಾಕಿ ಬೆರೆಸಿ ಪಾಲಿಥಿನ್ ಬ್ಯಾಗ್ ಗಳಲ್ಲಿ ತುಂಬಿ ಜಮೀನಿನಲ್ಲಿ ನಂತರ ನಾಟಿ ಮಾಡೋದ್ರಿಂದ ಈ ಗೆದ್ದಲಿನ ಕಾಟ ಭೂಮಿ ಒಳಗೆ ತಪ್ಪುತ್ತದೆ. ರೈತ ಬಾಂಧವರೇ, ತಮಗೆ ಈ ಒಂದು ಗೆದ್ದಲ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ ಡಾಕ್ಟರ್ ರಾಜಗೋಪಾಲ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 944-80-55-514. ಇನ್ನೊಂದ್ಸರಿ ಹೇಳ್ತೀನಿ, 944-80-55-514.